ಇದು ಕಿರಿಯರ ಪಾಲಿಗೆ ಹಿರಿಯರು ಕೈದಾಟಿಸುವ ಅತಿದೊಡ್ಡ ಸಂಪತ್ತು. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ರೈತರಾದ ಶ್ರೀ ಹನುಮಪ್ಪ ಅಮರಪ್ಪ ಕುದುರೆಮೂರ್ತಿ ಅವರೊಡನೆ ಸಂದರ್ಶನ, ನಂತರ ರೈತರಿಗೆ ಸಲಹೆ, ಕೃಷಿ ಗೀತೆಗಳಿದ್ದಾವೆ ಕೇಳೋಣಂತೆ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಜೊತೆಗೆ ಇವತ್ತು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಚಿಲ್ಕಮುಖಿ ಗ್ರಾಮದ ರೈತರು ನಮ್ಮ ಜೊತೆಗಿದ್ದಾರೆ, ಹನುಮಪ್ಪ ಅಮರಪ್ಪ ಕುದುರೆಮೂರ್ತಿ. ನಮಸ್ಕಾರ ಹನುಮಪ್ಪರೇ. ನಮಸ್ಕಾರ ಸರ್. ಹನುಮಪ್ಪರೇ, ನಿಮ್ಮ ಹೆಸರು ತುಂಬ ಉದ್ದ ಇದೆ, ಹನುಮಪ್ಪ ಅಮರಪ್ಪ ಕುದುರೆಮೂರ್ತಿ. ಅಮರಪ್ಪ ತಂದೆ ಹೆಸರು? ತಂದೆ ಹೆಸರು. ಕುದುರೆಮೂರ್ತಿ ಊರ ಹೆಸರು? ಅದು ಸರ್ನೇಮ್ ಸರ್. ಅದೇ ಊರ ಹೆಸರು ಅಂದರೆ ನಿಮ್ಮ ಊರಲ್ಲ ಅದು? ಊರಲ್ಲರಿ. ನಿಮ್ಮ ಊರು ಚಿಲಕಮುಖಿ? ಚಿಲಕಮುಖಿ. ಕುದುರೆಮೂರ್ತಿ ಸರ್ನೇಮ್? ಸರ್ನೇಮ್ ಸರ್. ಅಂದರೆ ನೀವು ಪೂರ್ವಿಕರು ಅಲ್ಲಿಯವರ? ಪೂರ್ವಿಕರು. ಅದು ಏನು ಅಲ್ಲೆಲ್ಲೆಲ್ಲೆಲ್ಲ ಇದ್ದು ಬಂದು ಹೆಸರ ಏನು ಸರ್? ಅದು ಭಾಳ ದಿನದಿಂದ ಅದೇ. ಇಲ್ಲಿ ಎಷ್ಟು ತಲೆಮಾರು ಕುದುರೆಮೂರ್ತಿ? ಒಂದು ಊರು ಹುಟ್ಟದಾಗನೇ ಇಲ್ಲೇ ಇದ್ದಾರೆ. ಇಲ್ಲೇ ಇದ್ದಾರಾ? ಹಳೆ ಮನೆ ಇರೋದೇ ಈ ಕೋಟೆಗೆ ಇದೆ ಸರ್. ನಿಮ್ಮೂರಲ್ಲಿ ಕೋಟೆ ಇದೆ ಅಲ್ವಾ? ಹ್ಞೂ ರೀ, ಕೋಟೆ ಇದೆ ಸರ್. ಓ ಹೋ ಹೋ, ಅಂದರೆ ತುಂಬ ಐತಿಹಾಸಿಕವಾಗಿ ತುಂಬ ಹಳೆಯದು ಚಿಲಕಮುಖಿ? ಹಳೆ ಸರ್. ಹಾಂ, ಅದೇನು ಹಿಂಗೆ ದುಂಡಿಗೆ ಒಂದೇನು ಕಾಣ್ತದಲ್ಲ? ಅದೇ ಸರ್, ಅದು ಬ್ರಿಟಿಷರ ಆಳ್ವಿಕೆಯೊಳಗೆ ಕೋಟೆ ಕಟ್ಕೊಂಡು ಮನೆ ಸರ್. ಅದು ಹೌದಾ ಸರ್? ನೀವೇನು ಮಾಡ್ತೀರಿ ಹನುಮಪ್ಪರೇ? ನಾವು ವ್ಯವಸಾಯ ಮಾಡ್ತೀವಿ ಸರ್. ವ್ಯವಸಾಯ ಮಾಡ್ತೀರಿ? ಇವೇನು ಬಟ್ಟೆ ಎಲ್ಲ ಕಟ್ ಮಾಡಿದ್ವಲ್ಲ ಇದಾವಲ್ಲ ಇವು? ನಾವು ಟೈಲರಿಂಗ್ ಮಾಡ್ತೀವಿ ಸರ್, ಸೈಡ್ ಕೆಲಸ ಸರ್. ಓ, ಇವೆಲ್ಲ ಕಟ್ ಮಾಡಿ ಇಟ್ಟಿದ್ದೀರಿ? ಬಟ್ಟೆಗಳನ್ನು ಹೊಲಿತೀರಿ? ಹೊಲಿತೀವಿ ಸರ್. ನೀವು ಹೊಲಿತೀರಿ, ಬಟ್ಟೆ ಹೊಲಿಯೋದ್ರ ಜೊತೆಗೆ ಕೃಷಿನೂ ಮಾಡ್ತಾ ಇದ್ದೀರಿ? ಸರಿ, ಕೃಷಿ ಅಂದರೆ ಏನನ್ನು ಬೆಳಿತಿದ್ರಿ? ನಾವು ಇಲ್ಲಿ ಮುಂಚೆ ಸೀಡ್ಸ್ ಎಲ್ಲ ಮಾಡ್ತಿದ್ವಿ ಸರ್. ಈಗ ಕಲ್ಲಂಗಡಿ, ಸ್ಪಂಜ್ಗಾಡು, ರಿಜ್ಗಾಡು. ಅಂದರೆ ನಿಮ್ಮ ಈ ಸಾಲೆಲ್ಲ ಸೀಡ್ಸ್ ಮಾಡೋದ್ರಲ್ಲಿ ತುಂಬ ಫೇಮಸ್? ಈ ನಮ್ಮ ಇರಕಲ್ಗಡ ಹೋಬಳಿಯಲ್ಲಿ ಹೆಚ್ಚಾಗಿ ಸೀಡ್ಸೇ ಮಾಡೋದು. ಕುಕ್ನೂರು, ಇರಕಲ್ಗಡ ಮೊದಲು ಬಂದಿದ್ದೆ ನಮ್ಮ ಇರಕಲ್ಗಡ ಹೋಬಳಿ ರೀ. ಕೊಪ್ಪಳ ತಾಲೂಕಲ್ಲಿ ಇರಕಲ್ಗಡ ಹೋಬಳಿನೇ ಸೀಡ್ಸ್ ಮಾಡೋದು ಶುರು ಮಾಡಿದ್ದು? ಶುರು ಮಾಡಿದ್ರಿ. ಯಾವ ವರ್ಷದ ಕತೆ ಹೇಳ್ತೀರಿ ನೀವು? ಅದು ಕನಿಷ್ಠ ಅಂದ್ರೆ ಈಗ 96-98 ಸ್ಟಾರ್ಟ್. ಅವಾಗಿಂದ ಶುರು ಆಗಿದ್ದ? ಅದಕ್ಕಿಂತ ಮುಂಚೆ ಇರಲಿಲ್ಲ? ಅದಕ್ಕಿಂತ ಮುಂಚೆ ಕಾಟನ್ ಮಾಡ್ತಿದ್ರು ಕೆಲವೊಬ್ರು. ಕಡಿಮೆ ಹತ್ತಿ ಬೆಳಿತಿದ್ರ? ಅದು ಸೀಡ್ಸ್ ಕಂಪನಿ ಇದ್ರು. ಕಾಟನ್ ಮಾಡ್ತಿದ್ರು, ಹತ್ತಿದ ಬೀಜ ಉತ್ಪಾದನೆ ಮಾಡ್ತಿದ್ರು. ಅದಕ್ಕೆ ಬಿಟ್ಬಿಟ್ರು? ಅದು ಬಿಟ್ಟು ನಂತರ ಇವು ತರಕಾರಿ ಸೀಡ್ಸ್ ನಡ್ಕೊಂಡ್ರು. ಅದನ್ನ ಯಾಕೆ ಬಿಟ್ರು? ಆ ಕಂಪ್ನಿಯವರು ಅದು ಬೇಡಿಕೆ ಕಡಿಮೆ ರೀ. ಕೆಲವು ಬೇರೆ ಬೇರೆ ಕಂಪ್ನಿಗಳು ಬಂದವ್ರಿ, ಕಲ್ಲಂಗಡಿ, ಸೌತೆ, ರಿಜ್ಗಾಡು, ಸ್ಪಂಜ್ಗಾಡು, ಕುಂಬಳ ಅಂತೇಳಿ ಬೇರೆ ಬೇರೆ ಕಂಪ್ನಿಗಳು ಭಾಳ ಸಾಕಷ್ಟು ಬಂದವು. ಆಮ್ಯಾಗ ಅದು ಹತ್ತಿ ಕಾಟನ್ ಬಿಟ್ಟರು ರೈತರೆಲ್ಲ. ಇವು ಒಳ್ಳೆ ಬೆಳೆಗಳು ಬಂದವಲ್ರಿ, ಇವು ಅವಲಂಬನೆ ಇಟ್ಕೊಂಡ್ರು ಜನ ರೈತರು. ಇವೆಲ್ಲ ಒಳ್ಳೆ ಬೆಳೆ? ಕಾಟನ್ನು? ಕಾಟನ್ ಸ್ವಲ್ಪ ಕೆಲಸ ದಾವತಿ ಸರ್. ಅದು ಲಾಂಗ್ ಬೆಳೆ, ಅದು ದೀರ್ಘಕಾಲ, ಕೆಲಸ ಜಾಸ್ತಿ ಜಾಸ್ತಿ, ಹಾಗಾಗಿ ಬಿಟ್ರು. ಇದು ಒಳ್ಳೆ ರೇಟ್ ರೀ ಇವು ಕಲ್ಲಂಗಡಿ. ಅದರಲ್ಲಿ ಲಾಭನ ಕಡಿಮೆ? ಇವತ್ತಿಗೆ ಕೂಡ 40-44 ಸಾವಿರ ಇದೆ ಒಂದು ಕ್ವಿಂಟಲ್ ಬೀಜಕ್ಕೆ. ಕಾಟನ್? ಕಾಟನ್ ರೀ. 44 ಸಾವಿರ ಒಂದು ಕ್ವಿಂಟಲ್ಗೆ. ಇವೆಲ್ಲ ಇವು ಬೇರೆ ಎಲ್ಲ 2,000-3,000 ಒಂದು ಕೆಜಿ ಕಲ್ಲಂಗಡಿ ಬೀಜಕ್ಕೆ ಇದೆ ಸರ್. ಕೆಲವು ಕಂಪನಿ ಕೆಲವೊಂದು ವೆರೈಟಿ ಒಂದೊಂದು ಬೇರೆ ಬೇರೆ ರೇಟ್ ಇರುತ್ತೆ ಸರ್. ಹಾಗಾಗಿ ಇದು ಒಳ್ಳೆ. ಅಂದರೆ ಕಾಟನ್ಗೆ ಹೋಲಿಸಿದ್ರೆ ಇದು ಬೆಲೆ ಕಡಿಮೆ ಅಲ್ವಾ? ಕಡಿಮೆ ರೀ. ಅಂದ್ರೆ ಇಳುವರಿ ಜಾಸ್ತಿ ಇರ್ತದೆ. ಇಳುವರಿ ಜಾಸ್ತಿ ಬರ್ತದೆ, ಅವಧಿ ಕಡಿಮೆ ಅವಧಿ ಒಳಗೆ ಬಂದು ಅದು ಹಗುರ ಇರ್ತದೆ, ತೂಕ ಕಡಿಮೆ. ಅದು ಇದು ಕಡಿಮೆ ಅವಧಿ ಒಳಗೆ ಬಂದ್ಬಿಡ್ತಾರೆ ಇದು ಬೆಳೆ. ಅದು ವರ್ಷ ಪೂರ್ತಿ ಕಾಯ್ಬೇಕು? ವರ್ಷ ಪೂರ್ತಿ ಕಾಯ್ಬೇಕಾಗುತ್ತೆ. ಓಹೋ, 6-7 ತಿಂಗಳ ಬೇಕ್ರಿ? 6-7 ತಿಂಗಳು ಆಗ್ತದೆ. ಒಂದು 6 ತಿಂಗಳ ಮೇಲೆ ಬೇಕ್ರಿ. ಓಹೋ, ಇದು ಈಗ ನಮ್ಮ 90 ದಿವಸ 85 ದಿನದೊಳಗೆ ಹಣ್ಣು ಬಂದ್ಬಿಡ್ತಾರೆ. ಓ, ಕಲ್ಲಂಗಡಿ ಎಲ್ಲ ಸೌತಿ ಏನೋ ಅದಕ್ಕೂ ಜಲ್ದಿ ಬರ್ತದೆ ರೀ. ಹಾಗಾಗಿ ಇವನ್ನ ವೆಜಿಟೇಬಲ್ ಎಲ್ಲ ಸೀಡ್ಸ್ ಮಾಡ್ಲಿಕ್ಕೆ ಇದು 3 ತಿಂಗಳೊಳಗೆ ಎಲ್ಲ ಬಂದ್ಬಿಡ್ತದೆ. ಸೀಡ್ಸ್ ನೀವು ಏನೇನು ಮಾಡ್ತಾ ಇದ್ರಿ? ಕಲ್ಲಂಗಡಿ ಮಾಡಿದೇವ್ರಿ, ತುಪ್ಪರಿ, ಸ್ಪಂಜ್ ಗಾರ್ಡ್, ರಜ್ ಗಾರ್ಡ್, ಕುಂಬಳ, ಆಮೇಲೆ ತಿಂಡ ಅಂತೇಳಿ ಒಂದು ಹೊಸ್ತಾಗಿ ಬಂತ್ರಿ 4 ವರ್ಷದಿಂದ. ಒಂದು 1,000 ರೀ. ಸಾಕಷ್ಟು ದುಡ್ಡು ಆಗಿರ್ಬೋದು ಹಂಗಾರೆ. ಬರ್ತಾರೆ, ಖರ್ಚು ಇರ್ತೀರಿ ಅದರಿಂದ. ಹೌದಾ? ಖರ್ಚು ಇರ್ತೀರಿ. ಅದು ಕ್ಷೇತ್ರ ಭಾಳ ಕೊಡೋದಿಲ್ಲ ಅವ್ರು, ಸ್ವಲ್ಪ ಸ್ವಲ್ಪ ಕೊಟ್ಟಿರ್ತಾರೆ. ಈಗ ಒಂದೊಂದು ಪ್ಲಾಟ್ ಕಲ್ಲಂಗಡಿ ಹಿಡಿದ್ರೆ 3,000 ಬೀಜ ಕೊಡ್ತಾರೆ. ಅದರಿಂದ ಮತ್ತೊಂದು ರಿಜ್ ಗಾರ್ಡ್ ಮಾಡಿದ್ರೆ ಒಂದು 1,100-1,200 ಬೀಜ ಒಂದು ಪ್ಲಾಟ್ ಕೊಡ್ತಾರೆ. ಆ ಥರ ಒಂದರಿಂದ ಒಂದು ನಮ್ಗಂತ ಪ್ಲಾಟ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಆ ಥರ ಪ್ಲಾಟ್ಗಳನ್ನ ಕೊಡ್ತಿರ್ತಾರೆ ಕಂಪ್ನಿಯವರು. ಈಗ ನೀವು ಸೀಡ್ಸ್ ಮಾಡೋದು ಬಿಟ್ರಿ, ಕಾರಣ ಏನು? ಕಾರಣ ಲೇಬರ್ ಕೊರತೆ ಸರ್, ಒಂದು. ಆಮೇಲೆ ಇಳುವರಿ ಕಡಿಮೆ ಆಯ್ತು ಸರ್, ಎರಡು. ಹಾಗಾಗಿ ನಾವು ಬೇರೆ ಬೆಳೆ ಕಡೆ. ಲೇಬರ್ ಕೊರತೆ, ಇಳುವರಿ ಕಡಿಮೆ. ಲೇಬರ್ ಕೊರತೆ ಬಹುತೇಕ ನಿಮ್ಮ ಗ್ರಾಮದಲ್ಲಿ ಅಷ್ಟಾಗಿ ಕಾಡ್ಲಿಕ್ಕಿಲ್ಲ ಅನ್ಸುತ್ತೆ, ಎಲ್ಲರಿಗೂ ಕೆಲಸ ಬೇಕು, ಬಂದೇ ಬರ್ತಾರೆ. ಇಲ್ಲ ರೀ, ಎಲ್ಲರೂ ಇಲ್ಲ, ಪ್ರತಿಯೊಬ್ಬರು ಸೀಡ್ಸ್ ಮಾಡ್ಲಿಕ್ಕೆ. ಅವ್ರವ್ರ ಕೆಲಸದಲ್ಲಿ ಅವ್ರು ಬಿಜಿ ಆಗ್ತಾರೆ. ಈ ಸೀಡ್ ಕ್ರಾಸಿಂಗ್ ಮೂಮೆಂಟ್ನಲ್ಲಿ ಅದು ನಮ್ಗೆ ಲೇಬರ್ ಜಾಸ್ತಿ ಬೇಕಾಗಿತ್ತು ಸರ್. ಅಂದರೆ ನೀವು ಲೇಬರ್ ಮೇಲೆ ಡಿಪೆಂಡ್ ಆಗಿದ್ರಿ? ಮನೆಯಲ್ಲಿ ಮತ್ತೆ ಒಬ್ಬರೇ ಇಬ್ಬರೇ ಮಾಡೋಕೆ ಆಗಲ್ಲ ರೀ, ಅದು 10 ಜನ ಬೇಕು ರೀ ಬೆಳಗಿನ ಟೈಮ್. ಒಂದು ಕಾರಣ ಸರಿ. ಎರಡನೇದು ಇಳುವರಿ ಕಡಿಮೆ ಆಗಲಿಕ್ಕೆ ಕಾರಣ? ಕಾರಣ ಪದೇ ಪದೇ ಅದೇ ಬೆಳೆ ಮಾಡ್ಲಿಕ್ಕೆ ರೀ ನಾವು. ಈ ಬಳ್ಳಿ ಬೆಳೆಗಳನ್ನ ಮತ್ತೆ ಪದೇ ಪದೇ ಅದೇ ಹೊಲದಲ್ಲಿ ಬಳ್ಳಿ ಬೆಳೆಗಳನ್ನ. ರೈತರಿಗೆ ಒಂದು ರೀತಿಯಿಂದ ಸಮಸ್ಯೆ ಅಲ್ವಾ ಮುಂದೆ? ಸಮಸ್ಯೆ ಆಗೋದ್ರಿಂದ ಈಗ ನಾವು ಕೂಡ ಅದನ್ನ ಬಿಟ್ಟು ಬಿಟ್ಟೆವ್ರಿ, ಈ ವರ್ಷ ಬಿಟ್ಟು ಈಗ ಅದಕ್ಕೆ ಮಾವು ಮಾಡಿದ್ರಿ. ಈಗ 2 ಬೆಳೆ ಆತ್ರಿ ಇಬ್ಬರೇ. ಈಗ ಪ್ರತಿ ಬಾರಿ ನೀವು ಸೀಡ್ಸ್ ಮಾಡ್ಕೊಂತಾನೆ ಇದ್ರೆ ಅಲ್ಲಿ ಅದಕ್ಕೆ ಬಳಸೋ ಔಷಧಿಗಳು, ಅದಕ್ಕೆ ಬಳಸೋ ಬೇರೆ ಬೇರೆ ಕ್ರಿಮಿನಾಶಕಗಳು ಅವೆಲ್ಲವೂ ಆ ಮಣ್ಣಿನ ಸತ್ವವನ್ನು ಕೊಂದು ಬಿಡ್ತವೆ. ಹಾಗೆ ಆಗಿದೆ ಸರ್ ನಮ್ಮ ಭಾಗದಲ್ಲಿ, ಇಳುವರಿ ಹಂಗಾಗಿನೇ ಕುಂಠಿತ ಆಗಿದೆ ಸರ್. ಬೇರೆ ಬೆಳೆ ಬೆಳೆಯೋಕ್ಕಾಗಲ್ಲ? ಬೇರೆ ಬೆಳೆ ಬೆಳೀಲಿಕ್ಕೆ ಸ್ವಲ್ಪ ನೀರು ಕೊರತೆ ಇದೆ ನಮ್ಮಲ್ಲಿ. ಓಹೋ. ಈಗ ಇದು ಸೀಡ್ಸ್ ಮಾಡೋದ್ರಿಂದ ಏನಾಯ್ತು ಸರ್, ಡ್ರಿಪ್ಗೆ ನಮ್ಗೆ ಅನುಕೂಲ ಆಗುತ್ತೆ ಸರ್. ನೋಡಿ, ನೀರಿನ ಕೊರತೆ ಇದೆ ಅನ್ನೋ ಕಾರಣಕ್ಕೆ ನೀವು ಸೀಡ್ಸಿಗೆ ಬಂದ್ರಿ. ಈಗ ಸೀಡ್ಸಲ್ಲಿ ಅದನ್ನೇ ಮಾಡಿ ಮಾಡಿ ಮಾಡಿ ಇಳುವರಿ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಮತ್ತೆ ಲೇಬರ್ ಸಮಸ್ಯೆ ಆಗ್ತಿದೆ, ಮತ್ತೆ ಪರ್ಯಾಯವಾಗಿ ಮತ್ತೆ ಹಿಂದಕ್ಕೆ ಬರ್ಬೇಕಾ ರೈತರೀಗ? ಮತ್ತೆ ಅದೇ ಮೊದಲಿನ ಸ್ಥಿತಿಗೆ ಹೋಗ್ಬೇಕಾಯ್ತು ರೀ ಈಗ. ಓಹೋಹೋ. ಈಗ ನೀವೇನೇನು ಬೆಳಿತಿದ್ರಿ? ಈಗ ನಾವು ಮಾವು ಹಾಕಿದ್ದೀವಿ ಸರ್. ತೋಟಗಾರಿಕೆ ಬೆಳಕಿಗೆ ಬಂದ್ಬಿಟ್ರೆ ಈಗ. ಮಾವು ಎಷ್ಟು ಎಕರೆ ಅಲ್ಲಿ ಹಾಕೊಂಡಿದ್ರಿ? ಎಷ್ಟು ಗಿಡಗಳು ಕೂತಿದೆ? ಎಷ್ಟು ಗಿಡಗಳು ಕೂತಿದ್ದಾವೆ? ಈಗ 450 ಮಾವಿನ ಸಸಿ ಹಾಕಿದ್ದೇನೆ ರೀ. ಯಾವುದು? ಕೇಸರ. ಕೇಸರ್ ಮಾರ್ಕೆಟಲ್ಲಿ ಒಳ್ಳೆ ಬೇಡಿಕೆ ಇದೆ. ಬೇಡಿಕೆ ಐತೆ. ಎಷ್ಟು ದಿನ ಆಯ್ತು ನೀವು ಇದನ್ನ ಹಾಕಿ? ನಾವು ಹೆಚ್ಚು 1 ವರ್ಷ 4 ತಿಂಗಳು ಆಯ್ತು. ಅದು ನಿಮಗೆ ಫಲ ಕೊಡೋದು ಯಾವಾಗ? ಫಲ ಕೊಡೋದು 4ನೇ ವರ್ಷ ಫಲ ಬರ್ತದೆ. 3 ವರ್ಷ ಕಾಲ 4 ವರ್ಷದವರೆಗೂ ಸಹಿತ ನಿಮ್ಮ ಮಾವಿನ ತೋಟಲ್ಲಿ ಏನು ಬೇರೆ ಬೇರೆ ಬೆಳಿಬೋದಲ್ವಾ? ಬೇರೆ ಈಗ ನಾವು ಮೆಕ್ಕೆಜೋಳ ಹಾಕಿದ್ದೇವೆ. ಮೆಕ್ಕೆಜೋಳ ಹಾಕಿದ್ರಿ? ಹೋದ ಸಾರಿ ಸ್ವಲ್ಪ ಹೂವು ಹಚ್ಚಿದ್ದೀವಿ. ಯಾವ ಹೂವು? ಅದು ಗಲಾಟೆ ಅಂತೇಳಿ ಬೆಳಿತೈತೆ ಸರ್ ಹೋದ ಸಾರಿ. ಒಂದು ಅದೊಂದು 20 ಸಲ ಹಾಕಿದ್ರಿ. ಅದು ಒಂದು 2 ತಿಂಗಳ ಬಂತು ಸರ್. ಮನೆ ಬಳಕೆ ನಿರ್ವಹಣೆ ನಡೀತೈತೆ ಸರ್ ಅದೆಲ್ಲ. ಮತ್ತೆ ಈ ವರ್ಷ ಮೆಕ್ಕೆಜೋಳ ಹಾಕಿದ್ದೀವಿ. ಈಗ ಮಳೆ ಸ್ವಲ್ಪ ಕಡಿಮೆ ಆಯ್ತು, ಇನ್ನು ಈಗ ಕೆಟ್ಟದೇವ್ರಿ ಬೆಳೆ ಸದ್ಯ. ಮಳೆ ಆಗ್ಬೇಕ್ರಿ ಸದ್ಯ. ಅಂದ್ರೆ ಈ ಮಾವಿನ ತೋಟದಲ್ಲಿ ಎಷ್ಟು ವರ್ಷ ನೀವು ಬೆಳೆ ತಗೋಬಹುದು ಬೇರೆ ಬೆಳೆಗಳು? ಇನ್ನೊಂದು 3 ವರ್ಷ ನಡೀತೈತ್ರಿ. ಆಮೇಲೆ ಇವು ಮರಗಳು ದೊಡ್ಡವಾಗ್ತವೆ. ದೊಡ್ಡವಾದ್ರೆ ಬಿಟ್ಟು ಬಿಡಾದ್ರಿ, ಬೇರೆ ಬೆಳೆ ಬೆಳಿಲಿಕ್ಕೆ ಆಗಲ್ಲ. ಮೆಕ್ಕೆಜೋಳ ನಿಮ್ಮಲ್ಲಿ ಹೆಚ್ಚು ಜನ ರೈತರು ಬೆಳೀತಾರೆ. ಹೌದು. ಮಾರುಕಟ್ಟೆಯಲ್ಲಿ ಏನಾದರೂ ಏರ್ಪೇರು ಆಗ್ತಾ ಇರ್ತದ ಬೆಲೆ? ಮಾರ್ಕೆಟ್ ಏರ್ಪೇರು ಐತ್ರಿ ಬೆಳೆ. ಮತ್ತು ಕೊಪ್ಪಳ ಮಾರ್ಕೆಟ್ ರೀ ನಮ್ಮಲ್ಲಿ ಇಲ್ಲಿ. ಈಗ ಸಾಕಷ್ಟು ಜನ ಮೆಕ್ಕೆಜೋಳ ಬೆಳೀತಾ ಇದೆ ಅಂದರೆ ಯಾವ್ಯಾವ ವಿಚಾರಕ್ಕೆ ಮೆಕ್ಕೆಜೋಳದ ಬೇಡಿಕೆ ಇದೆ, ಖರೀದಿ ಎಲ್ಲೆಲ್ಲಿ ಆಗ್ತದೆ? ಈ ನಮ್ಮ ಭಾಗದಲ್ಲಿ ಕೊಪ್ಪಳ ರೀ. ಕೊಪ್ಪಳ ಬಿಟ್ಟರೆ ಇಲ್ಲಿ ಅಲ್ಲ. ಕೊಪ್ಪಳದಲ್ಲಿ ಮೆಕ್ಕೆಜೋಳ ಖರೀದಿ ಆಗಬೇಕು ಅನ್ನೋದಾದರೆ ಅವನ್ನು ಅವಲಂಬಿಸ್ಕೊಂಡು ಏನೇನಿದ್ದಾವೆ ಅಂತ ನಾನು ಹೇಳೋದು, ಉದ್ಯಮಗಳು ಏನೇನಿದೆ? ಕೋಳಿ ಉದ್ಯಮ ಇದೆಯಾ? ಕೋಳಿ ಸಾಕಾಣಿಕೆ? ಕೋಳಿ ಸಾಕಾಣಿಕೆ ಇದೆ ಅವ್ರಿ, ಇಲ್ಲೇ ಇವೆಲ್ಲ ಇದಾವ್ರಿ. ಪೌಲ್ಟ್ರಿ ಫಾರ್ಮ್ಸ್ ಎಲ್ಲ ಇದಾವ್ರಿ. ಕೆಲವೊಬ್ಬ ರೈತರು ಇಲ್ಲಿ ನಮ್ಮ ಬೂದಗುಂಪ ಅಲ್ಲಿ ಗಿಣಿಗೇರಿ ಅಲ್ಲಿ ಕೊಡ್ತಾರೆ, ಕೆಲವರು ಬಳಕೆದಾರರು ಅವ್ರವ್ರು ಅಲ್ಲಿ ಖರೀದಿ ಕೊಡ್ತಾರೆ ಮೆಕ್ಕೆಜೋಳಗಳನ್ನ. ಅವ್ರು ಹೆಚ್ಚಿಗೆ ಖರೀದಿ ಮಾಡೋಕ್ಕಾಗೋದಲ್ಲ ಅವ್ರಿ, ನಾವು ಮಾರ್ಕೆಟ್ ಹೋಗ್ಬಿಡ್ತೀವಿ ಕೊಪ್ಪಳದಲ್ಲಿ. ಒಟ್ಟಾರೆಯಾಗಿ ಸೀಡ್ಸ್ ಮೊದಲು ಮಾಡ್ತಾ ಇದ್ರಿ, ಅದನ್ನು ಬಿಟ್ಟಿದ್ದೀರಿ, ಮಾವನ್ನು ಹಾಕ್ಕೊಳ್ಬೇಕು ಅಂತ ಶುರು ಮಾಡಿದ್ರಿ. ಈ ತೋಟಗಾರಿಕೆ ಬೆಳೆಗೆ ಬರಲಿಕ್ಕೆ ಯಾರು ಪ್ರೇರಣೆ, ಅಂದರೆ ಮಾವನ್ನು ಬೆಳಿಬೇಕಂತ ಯಾಕೆ ಆ ಇಚ್ಛೆ ಬಂತು, ಅದಕ್ಕೆ ಯಾರ ಕಾರಣ, ಅಥವಾ ನಿಮ್ಮ ಕನಸುಗಳೇನು ಮುಂದೆ ಅಂತ? ಈಗ ಲಾಂಗ್ ಕ್ರಾಪ್ಗೆ ಹೋಗ್ಬೇಕಾಯ್ತು ರೀ. ಭೂಮಿ ಇವಾಗ ಕೈ ಇಡಲಿಲ್ಲ ರೀ, ಯಾವುದೇ ಎಲ್ಲ ಯಾವುದು ಮಾಡಿದ್ರೂ ಕೊರತೆ ಐತೆ ರೀ ಇಲ್ಲಿ. ಇದು ನಮ್ಮಲ್ಲಿ ನೀರಿನ ಕೊರತೆ ಇರೋದ್ರಿಂದ ಬೆಳೆ ಬೆಳಿಲಿಕ್ಕೆ ಆಗೋದಿಲ್ಲ ರೀ. ಈಗ ಡ್ರಿಪ್ ಮುಖಾಂತರನ ಬೆಳಿಬೇಕು, ಅದಕ್ಕೆ ಬೇರೆ ಬೆಳೆನ ಬೆಳಿಬೇಕು ಅಂತೇಳಿ ನಾವು ಹೊಸ ಬೆಳೆಗೆ ಹೋದ್ರಿ, ಲಾಂಗ್ ಕ್ರಾಪ್ ಮಾಡೋಣ ಅಂತೇಳಿ. ಅದಲ್ಲದೆ ನೀವು ತೊಗರಿ ಬೆಳಿತೀರಿ? ಮಿಶ್ರ ಬೆಳೆಯಾಗಿ ಬೆಳಿತೀವಿ ರೀ. ಯಾವುದರಲ್ಲಿ? ಜೋಳದಲ್ಲಿ ಹಾಕ್ತೀವಿ ರೀ. ಮೆಕ್ಕೆಜೋಳದಲ್ಲಿ? ಮೆಕ್ಕೆಜೋಳದಲ್ಲಿ ಹಾಕ್ತೀವಿ ರೀ. ಹೈಬ್ರಿಡ್ ಜೋಳ ಬೆಳಿತಿದ್ದೀವಿ ರೀ ಮೊದಲಿಗೆ, ಅದರಲ್ಲೇ ಹಾಕ್ತಿದ್ದೀವಿ ರೀ. ಅದೇನು ನಿಮ್ಮ ಮನೆಗೆ ಸಾಕಾಗ್ತದೆ ತೊಗರಿ? ಮನೆಗೆ ಹಾಕ್ತೇವೆ ರೀ. ಮನೆಗೆ ಹಾಕ್ತದ್ರಿ. ಸ್ವಲ್ಪ ಹೆಚ್ಚು ಬೆಳೆದವ್ರು ಕೊಡ್ತೀವಿ ರೀ. ಒಂದು ಕೊಡ್ತೀವಿ, 50 ಕೆಜಿ ನಮಗೆ ಬೇಕಾದದ್ದು ಉಳಿಸಿಕೊಂಡು ಸಹ ಹೆಚ್ಚಿನದ ಮಾರಾಟ ಮಾಡ್ತೀವಿ ರೀ. ಹೆಸರು ಅಲಸಂದಿ? ಅಲಸಂದಿ ಹಿಂಗಾರಿ ಬೆಳೆಯಲ್ಲಿ 1 ಎಕರೆ ಹೊರ್ತೀವಿ, 1/2 ಎಕರೆ ಹೊರ್ತೀವಿ ಒಂದೊಂದ್ಸರಿ. ಮನೆಗೆ ಹಿಂಗಾರಿಯಲ್ಲಿ ಸ್ವಲ್ಪ ಮಡಿಕೆ ಹಾಕೊಂತೀವಿ ರೀ, ಉದ್ದ ಬೆಳಿತೀವಿ ರೀ, ಸ್ವಲ್ಪ ಗುರಳ್ ಹಾಕ್ತೀವಿ ರೀ, ಮನೆ ಬಳಕೆ ಇವೆಲ್ಲ ಮಿಶ್ರ ಬೆಳೆ ಬೆಳೀತಾ ಇದ್ರಿ? ಈಗ ಮಿಶ್ರ ಬೆಳೆ ಜೋಳದಲ್ಲಿ ಹಾಕ್ತೀವಿ ರೀ, ಜೋಳದಲ್ಲಿ ಜೋಳದಲ್ಲಿ ರೀ. ಹಿಂಗಾರಿ ಬೆಳೆಯಲ್ಲಿ ನಾವು 4 ಸಾರ ಮಡಿಕೆ, ಹೆಸರು, ಉದ್ದು, ಗುರಳ್, ಶೇಂಗಾದಲ್ಲಿ ಒಂದೊಂದು ಸೈಡ್ ಸಾಸಿವೆ ಹಾಕ್ತೀವಿ ರೀ. ಮನೆ ಖರ್ಚಿಗೆ ಅನುಕೂಲ ಆಗ್ಬಿಡ್ತಾವೆ, ಮನೆಗೆಲ್ಲ ಏನೇನು ಬೇಕೋ ಅದೆಲ್ಲ ಅನುಕೂಲ ಆಗ್ತದೆ. ಒಟ್ಟಾರೆಯಾಗಿ ಮಿಶ್ರ ಬೆಳೆ ಬೆಳೆಯೋದ್ರಿಂದ ಕುಟುಂಬಕ್ಕೆ ಬೇಕಾಗುವಂಥ ದವಸ ಧಾನ್ಯಗಳನ್ನು ಸ್ವಲ್ಪ ಪಡ್ಕೊಳ್ಬೋದು. ಮನೆಯಾಗ ಆಗ್ತವ್ರಿ ಎಲ್ಲ. ನಾವೇನು ದೊಡ್ಡ ವ್ಯಾಪಾರ ಮಾಡದೇ ಇದ್ರೂ ವ್ಯಾಪಾರ ಚಿಂತೆ ಇಲ್ಲ, ಮಾಡಿ ಮನೆಗೆ ಏನೇನು ಬೇಕೋ ಅದೆಲ್ಲ ಸಿಗ್ತದೆ. ಈಗ ಮಾರ್ಲಿಕ್ಕೆ ಅಂದರೆ ಅದು ಅಕ್ಕಡಿ ಕಾಳಿನಲ್ಲಿ ತೊಗರಿ ಒಂದು ನಮಗೆ ಹೆಚ್ಚಿಗೆ ಬೆಳೆದ್ರೆ ಮಾರ್ತೀವ್ರಿ. ಮಿಶ್ರ ಬೆಳೆಯಲ್ಲಿ ಹೆಚ್ಚಿಗೆ ಕ್ಷೇತ್ರ ಹಾಕಿರ್ತೀವ್ರಿ ತೊಗರಿನ, ಉಳಿದದ್ದು ಸ್ವಲ್ಪ ಸ್ವಲ್ಪ ಮನೆಗೆ ಅನುಕೂಲ ಆಗ್ತವ್ರಿ. ದನಕರುಗಳು ಇದಾವ? ದನಕರುಗಳು ಇದ್ದವ್ರಿ, ನಮ್ಮ ಅಣ್ಣರಿಗೆ ಬಿಟ್ಟಿವ್ರಿ ಅವು, ಈಗ ನಾವು ಮಾಡಿಲ್ರಿ. ಈಗ ನಿಮ್ಗೆ ಕೃಷಿಗೆ ಬೇಕಾಗುವಂಥ ಕೊಟ್ಟಿಗೆ ಗೊಬ್ಬರ ಬೇಕು ಅಂದರೆ ಕೊಟ್ಟಿಗೆ ಗೊಬ್ಬರ ತೊಗೊಳ್ತೀವ್ರಿ ನಾವು, ಖರೀದಿ ಮಾಡ್ತೀವಿ. ವರ್ಷ 2 ಗಾಡಿ 4 ಗಾಡಿ ಬೇಕಾದಷ್ಟು ಸ್ವಲ್ಪ ಹಾಕ್ಯಂತೀವ್ರಿ. ಕುರಿ ದನಗಳನ್ನು ತರಬಿಸ್ತೀವ್ರಿ, ಸ್ವಲ್ಪ ಒಟ್ಟು ಮೇವುಗಳು ಬಂದದ್ದನ್ನು ದನದವರಿಗೆ ಕೊಟ್ಟು ಬಿಡ್ತೀವ್ರಿ. ಕುರಿ ಅವರು ಶೇಂಗಾ ಬಳ್ಳಿ ಬಂದಿದ್ರೆ ಶೇಂಗಾದವರು ಕುರಿಗಾಗಿ ಕೊಟ್ಟು ಬಿಡ್ತೀವ್ರಿ. ಅವ್ರು ಬೇಸಿಗೆಯಲ್ಲಿ 1 ತಿಂಗಳ 1.5 ತಿಂಗಳ ಹಟ್ಟಿ ಹಾಕ್ತಾರೆ, ತರ್ತಾರೆ. ಮತ್ತು ಅವಶ್ಯ ಇದ್ದಷ್ಟು 1-2 ಗಾಡಿ 3 ಗಾಡಿ ಗೊಬ್ಬರ ಖರೀದಿ ಮಾಡ್ಕೊಂತೀವ್ರಿ. ಓಹೋ, ಸೊ ಹಿಂಗಾಗಿ ಸ್ವಲ್ಪ ಭೂಮಿಯ ಫಲವತ್ತತೆಯನ್ನು ಉಳಿಸ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಅಲ್ವಾ? ಒಂದು ಕಡೆಯಿಂದ ನಿಮಗೆ ನಿಮ್ಮ ಮನಸ್ಸಲ್ಲಿ ಸೀಡ್ಸ್ ಮಾಡಿರೋದ್ರಿಂದ ಭೂಮಿಯಲ್ಲಿ ಇಳುವರಿ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಈಗ ಅದನ್ನು ನೀವು ರಿಕವರಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀರಿ? ರಿಕವರಿ ಪ್ರಯತ್ನ ಮಾಡ್ಬೇಕು ರೀ. ಅದೇ ಅವಲಂಬನೆ ಇಟ್ಕೊಂಡು ಲಾಂಗ್ ಕ್ರಾಪ್ ಮಾಡಿದೀವಿ ರೀ. ಇವಾಗ ಈಗ 2 ವರ್ಷದಿಂದ ನಾವು ಕೆಮಿಕಲ್ ಬಳಸಕ್ ಬಿಟ್ಟಿದೀವಿ ರೀ. ಈಗ ಗೋವಿನ ಜೋಳ ಬೆಳಿದೀವಿ ರೀ, ಈಗ ಅದನ್ನ ಸೊಪ್ಪಿಗಳು ಹೋದ ವರ್ಷ ಮಳೆಗೆಲ್ಲ ದನ ತಿನ್ಲಿಕ್ಕೆ ಬರ್ದಂಗೆ ಆಯ್ತು ರೀ. ಅದು ಸೊಪ್ಪಿ ಅಲ್ಲೇ ಮಲ್ಚಿಂಗ್ ಮಾಡಿಬಿಟ್ಟಿವಿ ರೀ ಎಲ್ಲ. ಹೌದಾ? ಅಂದ್ರೆ ಈಗ ರಾಸಾಯನಿಕ ಒಳಸುರಿಗಳು ಜಾಸ್ತಿ ಏನು ಕೊಡ್ತಾ ಇಲ್ಲ ನೀವು? ಈಗ ಕಡಿಮೆ ಮಾಡಿದ್ವಿ ರೀ, ಹೋದ ವರ್ಷದಿಂದ ಬಹಳ ಕಡಿಮೆ ರೀ. 2 ವರ್ಷ ಆಯ್ತು ನಾವು ಸೀಡ್ಸ್ ಮಾಡೋದು ಬಿಟ್ಟು ನಾವು ಕಡಿಮೆ ಮಾಡಿದ್ವಿ ರೀ. ಸಾವಯವ ಒಳಸುರಿಗಳು ಏನೇನು ಕೊಡ್ತೀರಿ? ಸಾವಯವ ಒಳಸುರಿಗಳು ನಾವು ಎರೆಹುಳು ಗೊಬ್ಬರ ತರಿದ್ವಿ ರೀ. ಇವಾಗ ಕೃಷಿ ಕೇಂದ್ರದಲ್ಲಿ ಇವು ಸಿಗ್ತಾವ ರೀ, ಅವು ನಮ್ಮ ಜೈವಿಕ ಲಿಕ್ವಿಡ್ ಸಿಗುತ್ತೆ ರೀ, ಲಿಕ್ವಿಡ್ ಸಿಗ್ತದೆ, ಬಳಸ್ತೀವಿ. ಗೊಬ್ಬರಗಳು ಸಿಗ್ತವೆ? ಹಾಂ, ಗೊಬ್ಬರಗಳು ಸಿಗ್ತಾವೆ ರೀ. ಅಲಸಂದಿ ಸುಮಾರು 1 ಎಕರೆ 2 ಎಕರೆ ಹಾಕೊಂತೀರಾ ನೀವು? 1 ಎಕರೆ 1 ಎಕರೆ ಹಾಕೊಳ್ತೀರಿ? 1 ಎಕರೆ ಹಾಕಿರಿ. ಅಲಸಂದಿ ಬೆಳೆಯುವ ಉದ್ದೇಶ ಏನು? ಅಲಸಂದಿ ನಿಮಗೆ ಅಂದರೆ ಮುಖ್ಯ ಆಹಾರ ಏನು ಅಲ್ಲ ಅದು ಆ್ಯಕ್ಚುಲಿ. ಹಾಂ, ಆದರೆ ಭೂಮಿಗೆ ಉಪಯೋಗ ಆಗ್ತದಾ? ಭೂಮಿಗೆ ಉಪಯೋಗ ಐತ್ರಿ, ಕಡಿಮೆ ಖರ್ಚಿನಲ್ಲಿ ಬೆಳೆ ಬೆಳಿತದೆ ರೀ. ಒಂದು 3-4 ಕ್ವಿಂಟಲ್ ಬರ್ತೀರಿ ಇಲ್ಲಿ? ಬರ್ತದೆ, ಬರ್ತದೆ ರೀ. ರೇಟ್ ಜಾಸ್ತಿ ರೀ. ಹ್ಞೂ, ಹಿಂಗಾರಿ ಬೆಳೆಯಲ್ಲಿ ನಮಗೆ ಕಡಿಮೆ ಖರ್ಚಿನಲ್ಲಿ ಕಡಿಮೆ ನೀರಲ್ಲಿ ಬೆಳೀತಕ್ಕಂಥರು. ಹಾಗಾಗಿ ಹಿಂಗಾರಿ ಬೆಳೆ ಜೊತೆಗೆ ಅದರ ವೇಸ್ಟೇಜ್ ಭೂಮಿಯಲ್ಲಿ ಉಳಿಯೋದ್ರಿಂದ ಎಲೆಗಳು ಉದುರಾದ್ರಿಂದ ಅದು ಕಾಂಪೋಸ್ಟ್ ಗೊಬ್ಬರ ಆಗ್ತದೆ. ಸೊ ಅದು ಭೂಮಿಯ ಸತು ಉಳಿಸ್ಕೊಳ್ಳಿಕ್ಕೆ ಕಾರಣ ಆಗ್ತದೆ, ಮಡಕಿ ಇವೆಲ್ಲ ಅದೇ ಕಾರಣ. ಹಿಂಗಾರಿನಲ್ಲಿ ದ್ವಿದಳ ಧಾನ್ಯಗಳನ್ನ ಬೆಳೆಯುವ ಉದ್ದೇಶವೇ ಇದು. ಭೂಮಿಗೆ ಸ್ವಲ್ಪ ಹಸಿರು ಗೊಬ್ಬರ ಬೀಳಬೇಕು. ತೊಗರಿ ಬೆಳೆಯೋದ್ರಿಂದ ಅದು ಎಲೆಗಳು ಉದುರಿದ್ದು ಅದು ನೈಟ್ರೋಜನ್ ಆಗಿ ಪರಿವರ್ತನೆ ಆಗ್ತದ್ರಿ ನಮ್ದಲ್ಲಿ. ಯೂರಿಯಾ ಪ್ರಮಾಣ ಭೂಮಿಗೆ ಕೊಡ್ತದ್ರಿ ತೊಗರಿ ಎಲೆಗಳು ಉದುರಿದ್ದು, ಅದು ಕಾಂಪೋಸ್ಟ್ ಗೊಬ್ಬರ ಆಗ್ತದ್ರಿ. ಈ ಅಕ್ಕಡಿ ಸಾಲ ಕೃಷಿ ಮಾಡ್ತಾ ಇದ್ರಿ ಅಂದ್ರಿ, ಮೆಕ್ಕೆಜೋಳದ ಜೊತೆಗೆ ಅಷ್ಟೇನ ಬೇರೆ ಯಾವ್ದಾದ್ರು ಈಗ ಊಟ ಮಾಡೋ ಜೋಳ? ಊಟ ಮಾಡೋ ಜೋಳ ಮೊದಲಿಗೆ ಆಗ್ತದ್ರಿ, ಇತ್ತೀಚೆಗೆ ಕಡಿಮೆ ಮಾಡಿದ್ರಿ ಅದ್ರಲ್ಲಿ. ಊಟ ಮಾಡೋ ಜೋಳ ಇವಾಗಲೂ ಕೆಲವು ಮನೆಯವರು ಆಗ್ತಾರೆ. ಅಲ್ಲ ನೋಡಿ, ನಿಮ್ಮ ಕಡೆಗೆ ಅಂದ್ರೆ ಈ ಕೊಪ್ಪಳ ಜಿಲ್ಲೆ ಆಗಿರಲಿ, ಬಳ್ಳಾರಿ ಅಥವಾ ಈ ಗದಗ ಇರಲಿ, ಈ ಭಾಗದಲ್ಲೆಲ್ಲ ಜೋಳ ಮುಖ್ಯ ಆಹಾರ. ಜೋಳ ಮುಖ್ಯ ಆಹಾರ, ಆದರೆ ನೀವು ಜೋಳ ಬೆಳೆಯೋದು ಕಡಿಮೆ. ಜೋಳ ಬೆಳೀತಾರೆ, ಬೆಳೀತಾರೆ, ಕಡಿಮೆ ರೀ ಸರಿ. ಹಾಕಿ ಮೆಕ್ಕೆಜೋಳಕ್ಕೆ ಹೆಚ್ಚು ಆದ್ಯತೆ ಕೊಟ್ಟಷ್ಟು ಈ ಊಟ ಮಾಡೋ ಜೋಳ ಕೊಡೋಲ್ಲಲ್ಲ, ಯಾಕೆ ಏನು ಕಾರಣ ಅಂತ? ಅದು ಮೊದಲಿಗೆ ಪೂರ್ವಜರು ಮೇನ್ ಜೋಳನೇ ಅದೇ ಬೆಳೀತಿದ್ರೆ ಅದು ಮೊದಲು ಸರಿ. ಆದರೆ ಇತ್ತೀಚೆಗೆ ಈ ರೀತಿಯ ಬದಲಾವಣೆಗಳು ಯಾಕಾಯ್ತು? ಇತ್ತೀಚೆಗೆ ಮತ್ತೆ ಎಲ್ಲರೂ ಹಾಕ್ಲಿಕ್ಕೆ ಹತ್ತಾರೆ, ಈಗ ಜೋಳ ಹಾಕ್ತಾರೆ ಹಾಕ್ತಾರೆ ಈಗ ಮತ್ತೆ 10 ಗಂಟೆ 15 ಗಂಟೆ ಮನೆಗೆ ಬೇಕಾಗುವಷ್ಟು ಹಾಕಾಕತ್ತಾರೆ. ಹಾಕ್ತಾರೆ. ಆದರೆ ಮೊದಲಿನ ದಿನಮಾನಗಳನ್ನು ಹೋಲಿಸಿದರೆ ಈಗಿನ ದಿನಮಾನಗಳಲ್ಲಿ ಜೋಳ ಬೆಳೆಯೋದು ಕಡಿಮೆ ಮಾಡ್ತಾ ಇದೆ. ಅದು ನಡುವೆ ಒಂದು 4-6 ವರ್ಷ ಬೆಳೀಲ್ರಿ, ನಮ್ಮಲ್ಲಿ ಭೋಗಾಪುರ ಜೋಳ ಅಂತೇಳಿ ಬೆಳೀತಿದ್ವಿ ರೀ. ಅದು ನಡುವೆ ಏನಾಯ್ತು ರೀ, ಅದರಲ್ಲಿ ತೆನೆಯೊಳಗೆ ಅದು ಒಂದು ಸೀರ್ ಟೈಪ್ ಅದೇನೋ ಜಿಗಿ ಬೆಳೀತಿತ್ತು ಏನ್ರ ಏನೋ ಅದನ್ನ ನಮ್ಮ ತಂದೆಯವ್ರು ಹೇಳ್ತಿದ್ರಿ ನಾ. ಹಾಗಾಗಿ ಅದು ಇಳುವರಿ ಕುಂಠಿತ ಆಯ್ತು ರೀ, ಕುಂಠಿತ ಆಗಿ ಅದು ಜೋಳನೇ ಹೋಗ್ಬಿಡ್ತಾರೆ, ಆ ಬೀಜನೇ ಇಲ್ರಿ ಈಗ. ಹಾಗಾಗಿ ಇದು ಇತ್ತೀಚೆಗೆ ನೀರಾವರಿ ಮಾಡ್ಕೊಂತ ಬಂದಾಗ ನೀರಾವರಿಗಳು ಹೈಬ್ರಿಡ್ ಜೋಳ ಬೆಳೀಲಿಕ್ಕೆ ಮನೆ ಬಳಕೆ. ಹಾಗಾಗಿ ಇತ್ತೀಚೆಗೆ ಮತ್ತೆ ಅದನ್ನು ಬಿಟ್ಟು ಬಿಟ್ರಿ ಜನ, ಈಗ ಮತ್ತೆ ಬೆಳೀತಾರೆ ರೀ ಮನೆ ಬಳಕೆ ಸಲುವಾಗಿ ಹಾಕ್ತಾರೆ. ತರಕಾರಿಗಳು ಏನೇನು ಬೆಳ್ಕೊಳ್ತೀರಿ ಯಜಮಾನ್ರಿ ನೀವು? ತರಕಾರಿ ಮನೆಗೆ ಮೆಣಸಿನ್ಕಾಯಿ ಹಾಕಿ ಕಂಟಿನ್ಯೂ ಬೆಳಿತೀರಿ, ಅದ್ರ ಜೊತೆಗೆ ಮನೆಗೆ ಬೇಕಾಗುತ್ತೆ ಸ್ವಲ್ಪ ಟೊಮೊಟೊ ಹಚ್ಕೊಂತೀವ್ರಿ, ಒಂದೆರಡು ಕಾಯಿಪಲ್ಲೆ ದಿನಸಿ ಇದ್ದೇ ಇರ್ತಾವ್ರಿ ಒಂದಲ್ಲಿ. ಕೆಲವು ಸೀಸನ್ ಅಲ್ಲಿ ಇಲ್ದಲ್ಲಿ ಮನೆ ಬಳಕೆ ತರ್ತೀವ್ರಿ ನಾವು, ಕೆಲವು ಒಂದ್ ಸೀಸನ್ ಅಲ್ಲಿ ಇರೋದಿಲ್ರಿ, ಇರೋದಿಲ್ಲ ಇರೋದಿಲ್ರಿ. ಈ ಟೈಮ್ ನಾವು ಮೆಣಸಿನ ಗಿಡ ಮನೆಗೆ ಹಚ್ಕೊಂತೀವ್ರಿ, ಅದರಲ್ಲಿ ಸ್ವಲ್ಪ ಸ್ವಲ್ಪ ಮನೆಗೆ ಬೇಕಾದದ್ದು ಎಲ್ಲ ಇರ್ತಾರೆ. ಒಂದ್ ಮಾತು ಹೇಳಿದ್ರಿ, ನಾವು ಸ್ವಲ್ಪ ಸಾವಯವ ಒಳಸುರಿಗಳನ್ನು ಕೊಡ್ತೀವಿ, ರಾಸಾಯನಿಕ ಔಷಧಿಗಳ ಬಳಕೆ ಕಡಿಮೆ ಮಾಡ್ತಾ ಇದ್ದೀವಿ ಅಂತೇಳಿ. ನಿಮಗೆ ಇದರ ಪ್ರೇರಣೆ ಏನು ಈ ರೀತಿ ಮುಂದಾಗೋದಕ್ಕೆ? ಎಲ್ಲಾದರೂ ತರಬೇತಿಗಳಿಗೆ ಹೋಗ್ತಿದ್ದೀರೋ ಅಥವಾ ಯಾವುದಾದ್ರೂ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದೀರೋ? ಹಸಿರು ನೋಡೆ ಮಾತುಕತೆ, ಮಣ್ಣಿನೊಂದಿಗೆ ಮಾತುಕತೆ ಅಂತೇಳಿ ಒಂದು ರೈತರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವೆರಡು ಬೇರೆ ಬೇರೆ ಒಂದೇನಾ? ಬೇರೆ ಬೇರೆ ರೀ. ಅಲ್ಲಿ ಯಾಕೆ ಹಾಗಾಯ್ತದ? ಒಂದಿತ್ತಲ್ವ ರೈತರ ರೈತರ ಮಾತುಕತೆ ಆ ಥರ ಏನಾಯ್ತು, ಅಥವಾ ಮಣ್ಣಿನೊಂದಿಗೆ ಮಾತುಕತೆ ಅಂತ ಇತ್ತು? ಅವರು ಮತ್ತೊಂದು ಬೇರೆ ಬೇರೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಹಸಿರು ನಡುವಿನ ಮಾತುಕತೆ ಆಗೋದಿಲ್ಲಿ? ಅದು ಮೊನ್ನೆ ಒಂದ್ಸರಿ ಕಡ್ಡಿರಾಮ್ಪುರದಲ್ಲಿ ಇತ್ತು, ಅಲ್ಲಿ ಹೋಗಿ ಬಂದಿದ್ದೆ. ಮಣ್ಣಿನೊಂದಿಗೆ ಮಾತುಕತೆ ಆಗ್ತಾ ಇರೋದು ಕೊಪ್ಪಳದಲ್ಲಿ. ಅದು ಇಲ್ಲಿ ಮುಸ್ಲಾಪುರ ಗ್ರಾಮದಲ್ಲಿ ಇತ್ರಿ, ಮತ್ತು ಅಲ್ಲಿ ಒಂದ್ಸರಿ ಹೋಗಿ ಬಂದಿರಿ ನಾವು. ಮೊನ್ನೆ ಕನಕಗಿರಿಯಲ್ಲಿ ಇತ್ರಿ, ಹುಲಿಹೈದರದಲ್ಲಿ. ಹುಲಿಹೈದರದಲ್ಲಿ ಆಯ್ತು. ಅಂದ್ರೆ ನೀವು ಇವೆಲ್ಲ ಕಾರ್ಯಕ್ರಮ ಭಾಗವಹಿಸ್ತೀರಿ, ಆ ಎಲ್ಲ ಕಾರ್ಯಕ್ರಮಗಳಿದ್ದ ನಿಮ್ಗೆ ಏನೇನು ಉಪಯೋಗ ಆಗ್ತಿದೆ? ಮಾಹಿತಿ ಸಿಗ್ತದೆ ರೀ, ಮತ್ತಾಗ ಹೋಗೋದ್ರಿ ನಾವು. ಅಂತ ಮಾಹಿತಿಯಿಂದನೇ ಈಗ ನಾವು ಲಾಂಗ್ ಕ್ರಾಪ್ಗೆ ಹೋಗಿವ್ ರೀ. ನಾವು ಒಂದೇ ಹಚ್ಚಿಲ್ರಿ, ನಾವು ಅದರಲ್ಲಿ ನಾಲ್ಕು ಲಿಂಬ ಹಚ್ಚಿವ್ರಿ, ಒಂದೆರಡು ಅಡಿಕೆ ಗಿಡ ಹಚ್ಚಿವ್ರಿ, ಒಂದು 20-35 ತೆಂಗಿನ ಗಿಡ. ಒಂಥರ ಇಂಟಿಗ್ರೇಟೆಡ್ ಸಮಗ್ರ ಕೃಷಿ. ಅದರಲ್ಲಿ ಒಂದಿಷ್ಟು ಮಹೋಗನಿ ಹಚ್ಚಿವ್ರಿ ಮೊನ್ನೆ, ಸ್ವಲ್ಪ ಹೌದಾ 20 ಸಸಿ ತಂದ. ಕ್ರಮೇಣ ಆಗ ಒಂದು ಸ್ವಲ್ಪ ಕ್ಷೇತ್ರ ಬೆಳೆಸ್ಕೊಂತ ಹೋಗ್ಬೇಕು ಅನ್ನೋದು. ಈಗ ಎಷ್ಟು ಎಕರೆಯಲ್ಲಿ ಇಷ್ಟೆಲ್ಲ ಮಾಡ್ತಿರೋದು? 4 ಎಕರೆ ಮಾಡಿದ್ವಿ. ಈಗ ನೋಡಿ, ನಿಮ್ಮ ಕಡೆಗೆ ಮಳೆ ಕಡಿಮೆ, ನೀರಿನ ಪ್ರಮಾಣ ಕಡಿಮೆ, ತೋಟಗಾರಿಕೆ ಬೆಳೆಗಳಿಗೆ ನೀರನ್ನು ಹೇಗೆ ಒದಗಿಸ್ತೀರಿ? ನೀರಿನ ಮೂಲಗಳು ಏನೇನಿದ್ದಾವೆ? ಬೋರ್ವೆಲ್ ಇದೆ ಸರ್, ಕೊಳವೆ ಬಾವಿ ಇದೆ. ಈಗ ಮಾವೆಲ್ಲ ಡ್ರಿಪ್ ಮುಖಾಂತರ ನಾವು ನೀರು ಅನುಕೂಲ ಮಾಡಿಕೊಟ್ಟಿವ್ರಿ. ಬರೀ ನೀರೇನು ಇಲ್ಲರಿ, ಹರಿಸ್ಲಿಕ್ಕೆ ಆಗೋದಿಲ್ಲ ರೀ, ಆಗಲ್ಲ ನೀರು. ಡ್ರಿಪ್ ಮುಖಾಂತರ ಮಾಡ್ಕೊಂಡಿವ್ರಿ. ಅದು ಎಷ್ಟು 200 ಗಿಡಕ್ಕೆ ಬಿದ್ದರೆ 200 ಗಿಡಕ್ಕೆ ಒಂದೊಂದು ವಾಲ್ ಮಾಡ್ಕೊಂಡಿವ್ರಿ. ಆ ಥರ ಒಂದು ಟೈಮ್ 200 ಗಿಡ, ಮತ್ತೊಂದು ಟೈಮ್ 200 ಗಿಡ. ಮಳೆಗಾಲ ಆದ ವರ್ಷ ಎಲ್ಲ ಗಿಡಕ್ಕೆ ಸಫಿಷಿಯಂಟ್ ಬೀಳುತ್ತೆ, ಸಿಗ್ತದೆ. ಸ್ವಲ್ಪ ಬೇಸಿಗೆ ಟೈಮಲ್ಲಿ ಬೋರ್ವೆಲ್ ನೀರು ಕಡಿಮೆ ಆದಾಗ 200 ಗಿಡ ಒಂದೊಂದು ವಾಲ್ ಮಾಡ್ಕೊಂಡಿವ್ರಿ. ವಾಲ್ ಮುಖಾಂತರ ಒಂದು ಆಫ್ ಮಾಡಲು ಒಂದು ಆನ್ ಮಾಡಲು ಮಾಡ್ಕೊಂಡು ನೀರು ಹಾಯಿಸ್ತೀವಿ. ಒಟ್ಟು ನೀರನ್ನು ಮಿತವಾಗಿ ಬಳಸಬೇಕು ಅನ್ನೋದು ನಿಮ್ಮ ಜಿಲ್ಲೆಯಲ್ಲಿ ಹೌದ್ರಿ ಮನವರಿಕೆ ಆಗ್ತದೆ, ಇಲ್ಲಾಂದ್ರೆ ಕಷ್ಟ. ಇಲ್ಲ ನಮ್ಮ ನೀರೇ ಸಿಗಲ್ಲ ನೋಡ್ರಿ, ಇಲ್ಲಿ 3-4 ಜಿಲ್ಲಾ ನಮ್ಮ ಕಡಿಮೆ ನೀರು. ಅದು ಅಂದ್ರೆ ನಿಮ್ಮ ಈ ಈ ಜಿಲ್ಲೆಯ ಒಳಗಡೆಗೆ ಮಳೆ ಪ್ರಮಾಣ ಯಾವತ್ತಿಗೂ ಕಡಿಮೆನಾ? ಕಡಿಮೆ ರೀ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನೈತಿ ಮಳೆ ಕಡಿಮೆ ರೀ. ಸಮಗ್ರ ಕೃಷಿಗೆ ಬಂದಿದ್ರಿ, ಕೇಸರಿ ಮಾವನ್ನು ಹಾಕಿದಿರಿ ಅಂತ ಹೇಳಿದ್ರಿ, ನಿಂಬು ಹಾಕಿದಿರಿ ಅಂತ ಹೇಳಿದ್ರಿ, ಮಹಾಗನಿ ಅಂತ ಹಾಕಿದ್ರಿ ಅಂತ ಹೇಳಿದ್ರಿ. ಇನ್ನೂ ನಿಮಗೆ ಫಲ ಕೊಡಲಿಕ್ಕೆ ಇನ್ನೂ ಸಮಯವೂ ಇದೆ, ತುಂಬ ವರ್ಷಗಳವರೆಗೂ ಕಾಯ್ಬೇಕು ಮಹಾಗನಿ ಇಂಥದ್ದೆಲ್ಲ. ಅಂದ್ರೆ ಲಿಂಬು ನಿಮ್ಗೆ ಯಾವಾಗ್ಲಿಂದ ಫಲ ಕೊಡ್ಲಿಕ್ಕೆ ಶುರು ಆಗ್ಬಹುದು ಅಂತ? ಲಿಂಬು ಲಿಂಬು ಲಿಂಬು ಬೇಗ ಸಿಗುವ ಸಾಧ್ಯತೆ ಇದೆಯಾ? 4 ವರ್ಷದ ಹೋದವ್ರಿ, 4 ವರ್ಷ ಕಾಯಿ ಬರ್ತದೆ ಅಂತ ಹೇಳಿದಾರೆ. ಈಗ ಅದರಲ್ಲಿ ಒಂದು ಜಂಬೂ ನೇರಳೆ ಅಂತೇಳಿ ಒಂದು ಸೀಡ್ಲೆಸ್ ರೀ, ಅದು ಇವಾಗ ಹಚ್ಚಿದವ್ರಿ, ಹಚ್ಚಿದಾಗಿಂದ ಕಾಯಿ ಬಿಟ್ಟಿರ್ತದೆ. ಹೋದ ವರ್ಷ ಹಚ್ಚಿನ್ರಿ, ಈಗ 2 ತಿಂಗಳಿಗೆ 2 ಕಾಯಿ 3 ಕಾಯಿ ಬಿಡುತ್ತೆ ರೀ, 4 ಕಾಯಿ ಐತ್ರಿ ಸರಿ. ಅದು ಒಂದು ಗಿಡದಲ್ಲಿ ಒಂದೊಂದು ವೆರೈಟಿ ಬೇರೆ ಬೇರೆ 4 ಗಿಡಗಳನ್ನ ತಂದು ಹಚ್ಚಿದೇವ್ರಿ. ಒಂದು ಮರದಲ್ಲಿ ಒಂದು ಗಿಡದಲ್ಲಿ ಬಂದದ್ರಿ ಈಗ. ಯಾವ್ದ್ರಲ್ಲಿ? ಲಿಂಬು ಸೀಡ್ಲೆಸ್ ಅಂತೇಳಿ ಬೀಜ ಇರೋದಲ್ರಿ ಅದರಲ್ಲಿ. ಓ ಹಂಗೆ, ಲಿಂಬುನಲ್ಲಿ ಬೀಜ ಇಲ್ಲ? ಬೀಜ ಇಲ್ಲ ರೀ, ಅದು ಒಂದು ವೆರೈಟಿ. ಅದು ಸಸಿ ತರುವಾಗನೇ ಅದರಲ್ಲಿ ಕಾಯಿ ಇತ್ತು. ಹೌದಾ? ಈಗ 3 ಸರಿ 2-2 ಕಾಯಿ ಬಂದತ್ರಿ, ಈ ಸರಿ 4 ಕಾಯಿ ಬಿದ್ದತ್ರಿ, 14 ತಿಂಗಳಲ್ಲಿ. ಸೊ ಈಗ ಮೆಲ್ಲಕ್ಕೆ ಇದು ಶುರು ಆಯ್ತು ಅಂದ್ರೆ ಅದ್ರದ್ದು ಒಂದು ಆದಾಯ ಶುರು ಆಗ್ತದೆ? ಆದಾಯ ಬಹಳ ಜಾಸ್ತಿ ಇಲ್ರಿ, ಮನೆಯಾಗ 4 ಗಿಡ ಇದೆ. 4 ಗಿಡ ಇದಾವ. ಒಂದ್ ನೆರಳೆ ಹಣ್ಣು ಹಚ್ಚಿವ್ರಿ, ಒಂದೆರಡು ನೆಲ್ಲಿ ಗಿಡ ಸಸಿ ಹಚ್ಚಿವ್ರಿ ನಾವು. ಎಲ್ಲಾ ಗಿಡಗಳನ್ನ ಮಾಡಿದ್ರಿ, ಮಾಡ್ತಾ ಇದ್ದೀರಿ. ಒಂದು ನೀವು ಸಮಗ್ರ ಕೃಷಿ ಪದ್ಧತಿಗೆ ಬರ್ತಾ ಇದ್ದೀರಿ, ಜೊತೆಗೆ ಮಿಶ್ರ ಬೆಳೆ ಕೃಷಿಯನ್ನು ಸಹಿತ ಮಾಡ್ಕೊಂಡು ಬಂದಿದ್ದೀರಿ. ಅಲ್ಲಿ ನಿಮಗೆ ಮನೆಗೆ ಬೇಕಾಗುವಂತಹ ಎಲ್ಲ ದ್ವಿದಳ ಧಾನ್ಯಗಳು ಸುಲಭವಾಗಿ ಸಿಕ್ಬಿಡ್ತದೆ, ಜೊತೆಗೆ ಮೇವು ನಿಮ್ಮ ದನಕರುಗಳಿಗಿದ್ರೆ ಅದಕ್ಕೂ ಮೇವು ಆಗ್ತದೆ, ಜೊತೆಗೆ ಒಳ್ಳೆಯ ಪೋಷಕಾಂಶಗಳನ್ನು ಕೊಡ್ತವಂತ ಧಾನ್ಯಗಳು ನಿಮಗೆ ಆಹಾರದಲ್ಲಿ ಲಭಿಸ್ತಾ ಹೋಗ್ತದೆ ಅಂತಕ್ಕಂಥದ್ದು. ಈಗ ನೀವು ಇನ್ನು 3 ವರ್ಷ ಈ ಮಾವಿನ ತೋಟದ ಜಾಗದಲ್ಲಿ ನೀವು ಒಂದಿಷ್ಟು ಬೆಳೆಗಳನ್ನ ಬೆಳಿಬಹುದು, ಆ ನಂತರದಲ್ಲಿ ಅಲ್ಲಿ ಏನು ಬೆಳೆಯನ್ನ ಬೆಳಿಲಿಕ್ಕೆ ಬರಲ್ಲ. ಆ ನಂತರದಲ್ಲಿ ನೀವು ಅಂದ್ರೆ ನಿಮಗೆ ಬೇಕಾಗುವಂತ ಬೆಳೆಗಳನ್ನ ಬೆಳ್ಕೊಳ್ಳಿಕ್ಕೆ ಏನ್ ಯೋಚನೆ ಮಾಡ್ತೀರಿ, ಎಲ್ಲಿ ಶುರು ಮಾಡ್ಕೊಳ್ತೀರಿ? ಇನ್ನು ಹೆಚ್ಚುವರಿ ಜಮೀನು ಇದೆ ರೀ ನಮ್ಮ ಐತಿ ರೈತರಿ, ಅಲ್ಲೇನು ಕೃಷಿ ಮಾಡ್ತಾ ಇಲ್ಲ ಈಗ? ಮಾಡಿವ್ರಿ, ಮೆಕ್ಕೆಜೋಳ ಐತ್ರಿ ಅದ್ರಲ್ಲಿ ಈ ಬಾರಿ. ಒಂದು 10-12 ಗುಂಟೆ ನೆಲ್ಲಿಗೆ ಬಿಟ್ಕೊಂಡಿವ್ರಿ, ಸಸಿ ಮಾಡಿ ಮಾಡ್ಕೊಂಡಿವ್ರಿ. ಸ್ವಲ್ಪ ಮಳೆ ಆದ್ರೆ ಹಚ್ಚಿ ಹೋಗ್ಬೇಕ್ರಿ. ಎಲ್ಲ ನಿಮ್ಮ ಕಡೆಗೆ ಒಂದ್ ಕಡೆಗೆ ಸಾವಯವ ಕೃಷಿ ಪದ್ಧತಿಗೆ ಒಲವಿದೆ, ಭತ್ತವನ್ನು ಹೇಗೆ ಬೆಳಿತೀರಿ? ಭತ್ತ ನಾವು ಈಗ 2-3 ಬೆಳೆ ಆತ್ರಿ ಈಗ. ಸಾವಯವದಲ್ಲೇ ಬೆಳಿತಾ ಇದ್ರೆ ಹೇಗೆ? ಕಡಿಮೆ ಗೊಬ್ಬರದಲ್ಲಿ ಬೆಳೆದಿವ್ರಿ ನಾವು 2 ಸರಿ. ಈಗ ಕ್ರಮೇಣ ಬರೀ ಈಗ 12 ಗುಂಟೆ ಗದ್ದೆ ಐತ್ರಿ, ಒಂದು 20 ಕೆಜಿ DAP ಬಳಸಿನ್ರಿ. ಈಗ 3 ಬೆಳೆ ಆತ್ರಿ ಈಗ, ಆರನ್ನಾರು ಗೊಬ್ಬರ ಹೆಚ್ಚಿಗೆ ಬೆಳೆದಲ್ರಿ, ಅದು ಔಷಧಿ ಬೇಕಾಗಿಲ್ರಿ ಅದು. ಹೌದಾ? ಹ್ಞೂ, ಅದು ಹೆಚ್ಚಿಗೆ ಗೊಬ್ಬರ ಬೆಳೆಸಿದ್ರೆ ಎತ್ತರ ಬೆಳೆದು ಬಿದ್ದು ಬಿಡ್ತದ್ರಿ. ಓ ಹಾಗೆ ಆಗೈತ್ರಿ, ಅದು ಗೊಬ್ಬರ ಕಡಿಮೆ ಪ್ರಮಾಣದಲ್ಲಿ ಅದು ಬೇಕ್ರಿ. ಅದು ಈ 3 ಬೆಳೆ ಆತ್ರಿ ನಾವೇ ಈಗ, ಅದರಲ್ಲಿ ಕುರಿ ತಪ್ಸಿವ್ರಿ, ಅಷ್ಟೇ ಸಾಕ್ರಿ. ಅದ್ರ ಹನುಮಪ್ಪ ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರಿ? ಮನೇಲಿ ನಮ್ಮ ಕುಟುಂಬ 3 ಮಕ್ಕಳು ಆಗುತ್ತೆ. ನೀವು ಮಡದಿ, 3 ಜನ ಮಕ್ಕಳು, ಮಕ್ಕಳಿಗೆ ಕೃಷಿಯ ಆಸಕ್ತಿ ಇದೇನಾ? ಮಕ್ಕಳ ವಯಸ್ಸು ಎಷ್ಟಿದೆ? ಮಾಡ್ತಾರೆ ನಮ್ಮ ಜೊತೆನ ಮಾಡ್ತಾರೆ. ಈಗ 9ನೇ ಕ್ಲಾಸ್ ಓದ್ತಾನೆ ಒಬ್ಬನು, ಒಬ್ಬನು 6ನೇ ಕ್ಲಾಸ್ ಅಂತ, ಒಬ್ಬರು ಈಗ 1ನೇ ಕ್ಲಾಸ್. ಮಕ್ಕಳಿಗೆ ಅವರವರ ಶಿಕ್ಷಣದ ಜೊತೆಗೆ ಕೃಷಿ ಶಿಕ್ಷಣ ಪಾಠನೂ ನಡೀತಾ ಇದೆ? ಬರ್ತಾರೆ ಜೊತೆ, ಹೊಲದಲ್ಲಿ ಬರ್ತಾರೆ. ಜೊತೆಗೆ ನೀವು ಟೈಲರಿಂಗ್ ಇದೆ ಅಂತ ಹೇಳಿದ್ರಿ, ಅದು ವೃತ್ತಿ ಹೇಗಿದೆ? ಅದು ಕೆಲಸ ನಡೀತೈತ್ರಿ, ಅದು ಕೂಡ ಬಂದಷ್ಟೇ ಮಾಡ್ತೀವ್ರಿ. ಬೆಳೆದ ಟೈಮ್ ಮತ್ತೆ ಹೊಲಕ್ಕೆ ಹೋಗ್ತೀವ್ರಿ. ನಮ್ಮ ಹೊಲದನ್ ಕೆಲಸ 2 ದಿವಸ ಹೆಚ್ಚಿಗೆ ಬಂದಾಗ ಇಲ್ಲಿ ಬಿಟ್ಟು ಆ ಕಡೆ. ಒಳ್ಳೇದು. ಹನುಮಪ್ಪ ಮರಪ್ಪ ಕುದುರೆಮತಿ ಅವರೇ, ನಮ್ಮ ಹೊಸಪೇಟೆಯ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿ ಅನುಭವ ಕುರಿತು ರೈತರಾದ ಹನುಮಪ್ಪ ಅಮರಪ್ಪ ಕುದುರೆಮೂತಿ ಅವರೊಡನೆ ಸಂದರ್ಶನವನ್ನು ಕೇಳಿದರೆ. ಸಂದರ್ಶಿಸಿದವರು ಸೋಮೇಶ್ ಎಂ ಉಪ್ಪಾರ್. ರೈತ ಬಾಂಧವರು ಇದೀಗ ಕೇಳಿ ಸಲಹೆಯನ್ನು. ಆರೋಗ್ಯವಂತ ಹಾಗೂ ಸದೃಢ ದೇಹಕ್ಕೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶಯುಕ್ತ ಆಹಾರ ಮುಖ್ಯ. ಇದರಲ್ಲಿ ಹಸುರೆಲೆ ತರಕಾರಿಗಳು, ಹಣ್ಣು ಹಾಗೂ ಔಷಧೀಯ ಗುಣಗಳನ್ನು ಹೊಂದಿರುವ ಸಸ್ಯಗಳ ಪಾತ್ರ ಬಹುಮುಖ್ಯ. ಕಾಣಬರುತ್ತಿದ್ದ ಹಿತ್ತಿಲ ಕೈತೋಟಗಳು ಕಣ್ಮರೆಯಾಗಿವೆ. ನಗರ ಪ್ರದೇಶಗಳಲ್ಲೂ ಸಮಯ, ಸಂಪನ್ಮೂಲ ಹಾಗೂ ಸ್ಥಳದ ಅಭಾವದಿಂದಾಗಿ ತರಕಾರಿಗಳ ಸೇವನೆ ಕಡಿಮೆಯಾಗಿದೆ. ಶಿಫಾರಸಿನ ಪ್ರಕಾರ ಒಬ್ಬ ಮನುಷ್ಯ ಒಂದು ದಿನಕ್ಕೆ ಸರಾಸರಿ 300 ಗ್ರಾಮಿನಷ್ಟು ತರಕಾರಿಗಳನ್ನು ಸೇವಿಸಬೇಕು. ಆದರೆ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಈ ಪ್ರಮಾಣ ಇದರ ಅರ್ಧದಷ್ಟಿದೆ. ಮನೆಯ ಸುತ್ತಮುತ್ತಲಿನ ಜಾಗವನ್ನು, ಅದರಲ್ಲೂ ಹಿತ್ತಲವನ್ನು, ತಮ್ಮ ತಾರಸಿ ಜಾಗವನ್ನು ಲಾಭದಾಯಕವಾಗಿ ಬಳಸಿಕೊಳ್ಳುವುದರ ಜೊತೆಗೆ ಮನೆಯ ಸುತ್ತ ಹಸಿರು ಕಂಗೊಳಿಸುವ ಪ್ರಶಾಂತತೆಯು ಕಣ್ಣಿಗೆ ಮುದ ನೀಡುತ್ತೆ. ತಾಜಾ ತರಕಾರಿಗಳನ್ನು ಯಥೇಚ್ಛವಾಗಿ ಪಡೆಯಲು ಸುಲಭ ಮಾರ್ಗ ಮನೆಯಿಂದ ಹೊರಗೆ ವ್ಯರ್ಥವಾಗಿ ಹರಿದು ಹೋಗುವ ನೀರು ಮತ್ತು ತ್ಯಾಜ್ಯ ವಸ್ತುಗಳ ಸಮರ್ಪಕ ಮರುಬಳಕೆ ಮಾಡಿಕೊಳ್ಳಬಹುದು. ವರ್ಷಪೂರ್ತಿ ಕಾಲಕ್ಕೆ ಅನುಗುಣವಾಗಿ ಸಿಗುವ ಹಣ್ಣು ಹಾಗೂ ತರಕಾರಿಗಳನ್ನು ಪ್ರತಿದಿನದ ಬಳಕೆಗೆ ಕಡಿಮೆ ಖರ್ಚಿನಲ್ಲಿ ಪಡೆಯಬಹುದು. ಒಂದು ಮಾದರಿಯ ಕೈತೋಟ ಮಾಡಲು ಮನೆಯ ಹಿಂಬದಿಯಲ್ಲಿ ಚೌಕಾಕಾರಕ್ಕಿಂತ ಆಯತಕರವಾದ ಸ್ಥಳ ಬಹಳ ಸೂಕ್ತ. ಕೈತೋಟ ವಿಸ್ತೀರ್ಣ 150 ಚದುರ ಮೀಟರ್, 15 ಮೀಟರ್ ಉದ್ದ, 10 ಮೀಟರ್ ಅಗಲ ಜಾಗದಲ್ಲಿ ಒಂದು ದಿನಕ್ಕೆ ಸರಾಸರಿ 2 ಕಿಲೋಗ್ರಾಮ್ನಷ್ಟು ತರಕಾರಿಯನ್ನು ಉತ್ಪಾದಿಸಬಹುದು. ಕೈತೋಟದಲ್ಲಿ ವಿವಿಧ ಪದ್ಧತಿಗಳು ಕೂಡ ಇದೆ. ಅದರಲ್ಲಿ ಸಾಮಾನ್ಯ ಪದ್ಧತಿ ಅಂದರೆ ಇದು ಸ್ವಾಭಾವಿಕವಾಗಿ ಹಳ್ಳಿ ನಗರಗಳಲ್ಲಿ ಕಂಡುಬರುವ ಹಳೆಯ ಪದ್ಧತಿ. ಜಮೀನಿನಲ್ಲಿ ತರಕಾರಿ ಬೆಳೆಯುವುದು, ಮಣ್ಣನ್ನು ಕಸಗಡ್ಡೆಗಳಿಂದ ಸ್ವಚ್ಛಗೊಳಿಸಿ ಚೆನ್ನಾಗಿ ಅಗೆದು ಹದಗೊಳಿಸಿ ನಂತರ ಸಗಣಿ ಅಥವಾ ತಿಪ್ಪೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರ ಹಾಕಿ ಮಿಶ್ರಣ ಮಾಡಬೇಕು. ಸಣ್ಣ ಸಣ್ಣ ಮಡಿಗಳನ್ನು ಮಾಡಿಕೊಂಡು ನೀರುಣಿಸಿ ಬಹುವಿಧದ ತರಕಾರಿ ಬೆಳೆಯಬಹುದು. ಕುಂಡ ಮತ್ತು ಪ್ಲಾಸ್ಟಿಕ್ ಚೀಲ ಪದ್ಧತಿ ಸಾಮಾನ್ಯವಾಗಿ ಸಾಗುವಳಿ ಕ್ಷೇತ್ರದ ಕೊರತೆ ಇರುವಂಥ ಅಥವಾ ಮನೆಯ ಸುತ್ತಮುತ್ತ ಹೆಚ್ಚಿನ ಪ್ರಮಾಣದಲ್ಲಿ ಸಿಮೆಂಟಿನ ನೆಲವಿದ್ದಾಗ ಈ ಪದ್ಧತಿಯನ್ನು ಅಳವಡಿಸಿಕೊಳ್ಳಬಹುದು. ಈ ಪದ್ಧತಿಯಲ್ಲಿ ಮುಖ್ಯವಾಗಿ ಕುಂಡ ಅಥವಾ ಪ್ಲಾಸ್ಟಿಕ್ ಚೀಲಗಳಲ್ಲಿ 2:1 ಪ್ರಮಾಣದಲ್ಲಿ ಮಣ್ಣು ಮತ್ತು ಗೊಬ್ಬರವನ್ನು ಮಿಶ್ರಣ ಮಾಡಿ ತುಂಬಬೇಕು. ನಂತರ ಬೀಜ ಹಾಕಿ ನೀರುಣಿಸಬೇಕು. ಬಳ್ಳಿಗಳನ್ನು ಹಾಕಿರುವ ಕುಂಡ ಅಥವಾ ಚೀಲಗಳನ್ನು ಮರಗಳ ಅಥವಾ ಕಾಂಪೌಂಡಿನ ಹತ್ತಿರ ಇಡಬೇಕು. ಬಳ್ಳಿಗಳು ಬೆಳೆದ ನಂತರ ಕಟ್ಟಿಗೆಯ ಆಧಾರದಿಂದ ಬಳ್ಳಿಗಳನ್ನು ಕಾಂಪೌಂಡ್ ಮೇಲೆ ಹಬ್ಬಿಸಬೇಕು. ಇದರಿಂದ ಹೆಚ್ಚಿನ ತರಕಾರಿ ಪಡೆಯಬಹುದು. ತಾರಸಿ ಕೈತೋಟ ಈಗಿನ ದಿನಗಳಲ್ಲಿ ಹಿತ್ತಲ ಎನ್ನುವುದು ನಿಧಾನವಾಗಿ ಮರೆಯಾಗ್ತಾ ಇದೆ. ಇದಕ್ಕಾಗಿ ತಾರಸಿ ತೋಟವು ದಿನೇ ದಿನೇ ಜನಪ್ರಿಯವಾಗುತ್ತಾ ಇದೆ. ತಾರಸಿ ತೋಟ ಮಾಡಲು ಇಚ್ಛೆ ಇದ್ದವರು ವಾಟರ್ ಪ್ರೂಫ್ ಸಿಮೆಂಟ್ ಮಾಡಿಸ್ಕೊಳ್ಬೇಕು. ಇಲ್ಲದಿದ್ದರೆ ಗಿಡಗಳಿಗೆ ಹಾಕಿದ ನೀರು ಮನೆಗಳಿಗೆ ಇಳಿದು ತೊಂದರೆಯಾಗುತ್ತೆ. ತಾರಸಿಯಲ್ಲಿ ನೀರಿನ ಟ್ಯಾಂಕ್ ಇದ್ದರೆ ಅದು ಕೆಳಗಡೆ ಪುಟ್ಟ ಗೊಬ್ಬರ ಘಟಕ ಸ್ಥಾಪಿಸಿಕೊಳ್ಬಹುದು. ತಾರಸಿಯಲ್ಲಿ ಬಿದ್ದ ಮಳೆ ನೀರು ಒಂದೆಡೆ ಶೇಖರವಾಗಲು ತೊಟ್ಟೆ ನಿರ್ಮಿಸಿ ಮಳೆ ನೀರಿನಿಂದ ಕನಿಷ್ಠ 5-6 ತಿಂಗಳು ಗಿಡಗಳನ್ನು ಪೋಷಿಸಬಹುದು. ತಾರಸಿಯ ಸುತ್ತಲಿನ ಗೋಡೆಗೆ ಕಬ್ಬಿಣದ ಪಟ್ಟಿ ಹೊಡೆದು ಎದುರಿನ ಗೋಡೆಗಳಿಗೆ ಟಿ ಆಕಾರದ ಕಬ್ಬಿಣ ಜೋಡಿಸಿ ಅವಳಿಗೆ 4-5 ಸಾಲು ತಂತಿ ಕಟ್ಟಿ ಬಳ್ಳಿ ಗಿಡಗಳನ್ನು ಕುಂಡದಲ್ಲಿ ಬೆಳೆಸಿ ತಂತಿಗಳಿಗೆ ಆಧಾರ ಕೊಟ್ಟು ಬಳ್ಳಿಗಳು ಸೊಂಪಾಗಿ ಹರಡಿ ಬೇರೆ ಗಿಡಗಳಿಗೆ ಚಪ್ಪರವಾಗಿ ನೆರಳು ನೀಡುತ್ತವೆ. ನೆರಳಲ್ಲೇ ಬೆಳೆಯುವ ಗಿಡಗಳನ್ನು ಇಲ್ಲಿ ಬೆಳೆಸಬಹುದು. ಕೈತೋಟ ನಿರ್ವಹಣೆಗೆ ಜೈವಿಕ ಔಷಧಿಗಳು 1/2 ಕಿಲೋಗ್ರಾಂ ಬೇವಿನ ಎಲೆಗಳನ್ನು ಚೆನ್ನಾಗಿ ರುಬ್ಬಿ 1 ಲೀಟರ್ ನೀರಿನಲ್ಲಿ ಕುದಿಸಬೇಕು. ಇದು ಆರಿದ ನಂತರ ಮತ್ತೆ 1 ಲೀಟರ್ ನೀರನ್ನು ಸೇರಿಸಿ ಕೀಟಗಳ ನಿರ್ವಹಣೆಗೆ ಗಿಡಗಳ ಮೇಲೆ ಸಿಂಪಡಿಸಿಕೊಳ್ಳಬಹುದು. 100 ಗ್ರಾಂ ಈರುಳ್ಳಿ, 100 ಗ್ರಾಂ ಬೆಳ್ಳುಳ್ಳಿ, 100 ಗ್ರಾಂ ಮೆಣಸಿನಕಾಯಿಗಳನ್ನು ಅರೆದು 1/2 ಲೀಟರ್ ನೀರಿನಲ್ಲಿ ಕುದಿಸಿ ಆರಿಸಿ ಕೀಟಬಾಧೆಯ ಗಿಡಗಳ ಮೇಲೆ ಸಿಂಪಡಿಸಬಹುದು. ಇದುವರೆಗೆ ರೈತರಿಗೆ ಸಲಹೆ ಕೇಳಿದರೆ, ಇದೀಗ ಕೇಳಿ ಕೃಷಿ ಗೀತೆಗಳನ್ನು. ಮೊದಲಿಗೆ ಬಾಗಿ ಉಳುಮೆಯನ್ನು ಮಾಡಬೇಕು,

ನಲ್ವತ್ತೈದು ದಿನಗಳ ಮೇಲೆ ಚಿಬುಟಿದರೆ ತೊಗರಿಯ ಚಿಗುರ ಬಿತ್ತನೆಯಾದ ನಲ್ವತ್ತೈದು ದಿನಗಳ ಮೇಲೆ ಚಿಬುಟಿದರೆ ತೊಗರಿಯ ಚಿಗುರ ಚಿಬುಟಿದರೆ ತೊಗರಿಯ ಚಿಗುರ ಚಿಬುಟಿದರೆ ತೊಗರಿಯ ಚಿಗುರ ದಿನಗಳ ಮೇಲೆ ರೈತ ನೋಡು ನಿನ್ನ ಬಾಳು ಮಧುರ ಮಧುರ ಇನ್ನೂರು ದಿನಗಳ ಮೇಲೆ ರೈತ ನೋಡು ನಿನ್ನ ಬಾಳು ಮಧುರ ಮಧುರ ಚಿವುಟಿದರೆ ತೊಗರಿಯ ಚಂಡಿ ಬರುವುದು ಇಳುವರಿ ದಂಡಿ ದಂಡಿ ಚಿವುಟಿದರೆ ತೊಗರಿಯ ಚಂಡಿ ಬರುವುದು ಇಳುವರಿ ದಂಡೆ ದಂಡೆ ಬಿತ್ತನೆಯಾದ ನಲ್ವತ್ತೈದು ದಿನಗಳ ಮೇಲೆ ಚಿಬುಟಿದರೆ ತೊಗರಿಯ ಚಿಗುರ ಚಿಬುಟಿದರೆ ತೊಗರಿಯ ಚಿಗುರ ಚಿಬುಟಿದರೆ ತೊಗರಿಯ ಚಿಗುರ ಹಿಡಿಯುವೆ ಕೈಯಲ್ಲಿ ಬೆಳ್ಳಿ ಗಿಂಡಿ ಸುರಿಬುದು ನೋಟಿನ ಪೆಂಡಿ ಪೆಂಡಿ ಹಿಡಿಯುವೆ ಕೈಯಲ್ಲಿ ಬೆಳ್ಳಿ ಗಿಂಡಿ ಸುರಿಬುದು ನೋಟಿನ ಪೆಂಡಿ ಪೆಂಡಿ ಮುಡಿದರೆ ಮಲ್ಲಿಗೆಯ ದಂಡಿ ಸೆಳೆಬುದು ಘಮ ಘಮ ತುಂಬಿ ತುಂಬಿ ಮುಡಿದರೆ ಮಲ್ಲಿಗೆಯ ದಂಡೆ ಸೆಳೆಬುದು ಘಮ ಘಮ ತುಂಬೆ ತುಂಬೆ ಬಿತ್ತನೆಯಾದ ನಲ್ವತ್ತೈದು ದಿನಗಳ ಮೇಲೆ ಚಿಬುಕಿದರೆ ತೊಗರಿಯ ಚಿಗುರ ಬಿತ್ತನೆಯಾದ ನಲ್ವತ್ತೈದು ದಿನಗಳ ಮೇಲೆ ಚಿಬುಕಿದರೆ ತೊಗರಿಯ ಚಿಗುರ ಚಿಬುಟಿದರೆ ತೊಗರಿಯ ಚಿಗುರ ಚಿಬುಟಿದರೆ ತೊಗರಿಯ ಚಿಗುರ ಚಿಬುಟಿದರೆ ತೊಗರಿಯ ಚಿಗುರ ಶತಮಾನದ ಜಿದ್ದಿನ ಕೀಟ ವಿಷ ಸುರಿದರು ಆಗಲಾದೆನು ನಷ್ಟ ಈ ಶತಮಾನದ ಜಿದ್ದಿನ ಕೀಟ ವಿಷ ಸುರಿದರು ಆಗಲಾರೆನು ನಷ್ಟ ಹೆಲಿಯೋತಿಸ್ನಾನು ಹೆಲಿಯೋತಿಸ್ನಾನು ಹೆಲಿಯೋತಿಸ್ನಾನು ನನ್ನ ಕೊಲ್ಲ ಹೋ